ಜೊತೆಗೆ ಬೇರಿನಲ್ಲಿರ್ತಕ್ಕಂಥ ಆ ಗಂಟುಗಳಂತ ಬರ್ತದೆ, ನೀವು ಸೂಕ್ಷ್ಮ ಬೇರುಗಳಲ್ಲಿ ಬರ್ತದೆ ಅದು, ತಾಯಿ ಬೇರು ಮತ್ತು ತಂತು ಬೇರು ಅಂತೇವೆ. ತಂತು ಬೇರಿನ ಬಂದ ಗ್ರಂಥಿಗಳಲ್ಲಿ ಸಾರಜನಕ ಜಾಸ್ತಿ ಇರ್ತಿತ್ತು. ಅದಂತಹ ಬೆಳೆಗಳನ್ನು ಬೆಳೆಯೋದ್ರಿಂದ ಭೂಮಿ ಏನಾಗ್ತಿತ್ತು, ಸಾರಜನಕ ಪ್ರಮಾಣವನ್ನು ಹೆಚ್ಚು ಪ್ರಮಾಣದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಇತ್ತು. ಇವತ್ತು ಕೃಷಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ 7-8 ಪ್ರಮಾಣನಾರು ಸಾರಜನಕ ಬೇಕು ಅಂತ. ಆದರೆ ಇವತ್ತು ಪ್ರಯೋಗ ಮಾಡಿದರೆ 1 ಪ್ರಮಾಣದಲ್ಲಿ ಇಲ್ಲ 1/2 ಪ್ರಮಾಣಕ್ಕೆ ಬಂದಿದ್ದೀವಿ ನಾವು ಈಗ ಅಂತ. ಹಾಗಾಗಿ ಇಂತಹ ಪರ್ಯಾಯ ಬೆಳೆಯನ್ನು ಬೆಳೆಯುವಂತಹ ಕೆಲಸವನ್ನು ಮಾಡಿದರೆ ಆಗ ನಮ್ಮ ಭೂಮಿ ಫಲವತ್ತವಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಹೆಚ್ಚು ಅಳವಡಿಸ್ಕೊಂಡ್ರೆ ಒಳ್ಳೆಯದು. ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಕೂಡ ನಾವು ಹಾಕಬೇಕು, ಯಾಕಂದರೆ ನಾವು ಅಲ್ಲಿಂದ ಮೇವನ್ನೆಲ್ಲ ದನಕ್ಕೆ ಕೊಟ್ಟಿರ್ತೀವಿ ಅಲ್ವಾ. ಆ ಮೇವು ಮತ್ತೆ ಬೆಳಿಬೇಕಾದ್ರೆ ಆ ಕೊಟ್ಟಿಗೆ ಗೊಬ್ಬರವನ್ನು ತಗೊಂಡು ಭೂಮಿ ಹಾಕಿದ್ರೇ ಮತ್ತೆ ಮೇವು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ಪರ್ಯಾಯ ಒಂದಿಸ್ಕೊಂಡ್ರೆ ಇನ್ನೊಂದನ್ನು ಕೂಡ ಕೆಲಸ ನಾವು ಮಾಡಬೇಕು. ಆ ಕೆಲಸ ಮಾಡಿದ್ರೆ ಭೂಮಿ ಯಾವಾಗಲೂ ಕೂಡ ಏನಾಗುತ್ತೆ, ನಮಗೆ ಹೆಚ್ಚು ಹೆಚ್ಚು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಅರಕಲಗೂಡು ದೊಡ್ಡ ಮಟ್ಟದ ಮತ್ತೊಂದು ವಿಶೇಷ ಏನು ಅಂತ ಹೇಳಿದ್ರೆ, ತಾವು ಏನನ್ನು ಬೆಳಿತೀರೋ ಅದನ್ನ ಅಲ್ಲೇ ಸಂಸ್ಕರಣೆ ಮಾಡ್ತಕ್ಕಂಥದ್ದು ಮತ್ತೆ ಮೌಲ್ಯವರ್ಧನೆಯನ್ನ ಮಾಡ್ತಕ್ಕಂಥದ್ದು ಬಹಳ ಹಿಂದಿನಿಂದಲೂ ಕೂಡ ಮಾಡ್ಕೊಂಡ್ ಬಂದಿರೋಂಥದ್ದು, ಈಗಲೂ ಕೂಡ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಯಾಕೆ ಪ್ರತಿಯೊಬ್ಬ ರೈತರು ಕೂಡ ಮೌಲ್ಯವರ್ಧನೆ ಅಥವಾ ಸಂಸ್ಕರಣೆಯನ್ನ ಮಾಡಬೇಕು? ಈಗ ಯಾರಿಗಾದ್ರೂ ಯಾಕೆ ಮಾಡಲ್ಲ ಅಂತ ಕೇಳಿದ್ರೆ, ನಮಗೆ ಕಾರ್ಮಿಕರ ಕೊರತೆ ಅನ್ನುವಂಥದ್ದನ್ನ ದೊಡ್ಡದಾಗಿ ಹೇಳ್ತಾರೆ. ನಿಮಗೆ ಕಾರ್ಮಿಕರ ಕೊರತೆ ಆಗ್ತಾ ಇಲ್ವಾ? ಕಾರ್ಮಿಕರನ್ನ ಯಾವತ್ತು ಕಾರ್ಮಿಕರು ಅಂತ ತಿಳ್ಕೊಬಾರ್ದು, ಅವ್ರನ್ನ ಮನೆ ಮಕ್ಕಳ ತರ ನೋಡ್ಬೇಕು. ಅವಾಗ ಪ್ರೀತಿ ವಿಶ್ವಾಸ ಇದ್ರೆ ಅವ್ರು ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಇವತ್ತಿನ ಜನರೇಷನ್ ತುಂಬಾ ಕಷ್ಟ ಇದೆ, ಯಾಕಂದ್ರೆ ನಾವು ಪ್ರೀತಿ ವಿಶ್ವಾಸ ಅವರ ನಂಬಿಕೆ ಇವುಗಳನ್ನ ಇಟ್ಕೊಂಡೇನೆ ನಾವು ಕೆಲಸ ಮಾಡಿಸ್ಬೇಕು. ಸುಮ್ಮನೆ ನಾವು ಅವ್ರ ಮೇಲೆ ದಬ್ಬಾಳಿಕೆ ಅಂತಾರೆ ಆಳುಗಳು, ಯಾವಾಗಲೂ ಕೂಡ ನಿಂತ್ಕೊಂಡು ಹೇಳೋದಾಗಬಾರ್ದು. ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ಕೆಲಸ ಮಾಡಬೇಕು. ಆಗ ಮಾತ್ರ ಅವ್ರು ಏನಾಗ್ತಾರೆ, ಇದು ನಮ್ಮ ಕೆಲಸ ಅಂತ ಮಾಡ್ತಾರೆ. ಏರಿ ಮೇಲೆ ನಿಂತ್ಕೊಂಡು ನಾವು ಅವ್ರಿಗೆ ಆದೇಶ ಮಾಡಿದರೆ ಯಾವತ್ತೂ ಕೂಡ ಅದು ಕೆಲಸ ಅಂತ ಅನ್ನೋಕ್ಕಾಗಲ್ಲ. ಅವ್ರ ಆಳುಗಳನ್ನು ಆಳಾಗಿ ತಿಳಿಬಾರ್ದು ಯಾವತ್ತೂ ಕೂಡ. ಆಳುಗಳು ನಮ್ಮ ಬದುಕಿನ ಭವಿಷ್ಯದ ಉಜ್ವಲವನ್ನು ಮಾಡುವಂತಹ ನಮ್ಮ ಮನೆಯ ಮಕ್ಕಳು ಅಂತ ತಿಳ್ಕೊಂಡ್ರೆ ಮಾತ್ರ ಸಾಧ್ಯ. ನಮ್ಮ ಮಠದಲ್ಲಿ ಹೆಮ್ಮೆಗೆ ಹೇಳೋದಲ್ಲ, 6 ತಲೆಮಾರಿನಿಂದ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಇದೆ. 1 ತಲೆಮಾರಲ್ಲ, 6 ತಲೆಮಾರು. ಮುಂಡೆ ಕಾಳಯ್ಯ ಅವರೆಲ್ಲ ಹೇಳಿದ್ರೆ ಕೇಳಬಹುದು, ನಂಗೆ ಕಾಣುತ್ತೆ ನಮ್ಮಲ್ಲೇ ಓಡಾಡ್ತಾ ಇದ್ದರಿಂದ. ಹಾಗಾಗಿ ಅವರ ತಾತರ ಕಾಲದಿಂದನೂ ಕೂಡ ನಮ್ಮ ಮಠದ ಪರಂಪರೆಯನ್ನು ಇಟ್ಕೊಂಡ್ಬಂದರು. ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಕೂಡ ಇವತ್ತು ನಮ್ಮ ಮಠದಲ್ಲಿ ಪ್ರೀತಿಯಿಂದ ಬಂದು, ಅಂದರೆ ಹೆಂಗಿದೆ ಮಠ ಅಂದರೆ, ಒಂದು ದಿವಸ ಮಠಕ್ಕೆ ಬರಲಿಲ್ಲ ಅಂದರೆ ನಮಗೆ ಯಾರೋ ಕಳ್ಕೊಂಡಿದ್ದೀವಿ ಅನ್ನ ಅಂತಾರಂತೆ. ಆ ಸ್ಥಿತಿಯಲ್ಲಿ ಅವರು ನಮ್ಮ ಮಠಕ್ಕೆ ಬಂದು ಅಲ್ಲಿ ಕಾಯಕ ಮಾಡ್ತಿದ್ದಾರೆ. ಬಟ್ ನಾವು ಅವ್ರ ಜೊತೆಗೆ ಅಷ್ಟೇ ಪ್ರೀತಿಯಲ್ಲಿ ವಿಶ್ವಾಸದಿಂದ ಇದ್ದೀವಿ. ಆಮೇಲೆ ಅವರು ನಮ್ಮ ಕೆಲಸ ಕಾರ್ಯಗಳಿಗೆ ಅಷ್ಟೇ ಸಹಕಾರವನ್ನು ಕೊಟ್ಕೊಂಡ್ಬಂದಿದ್ದಾರೆ. ಕಷ್ಟ ಸುಖಗಳನ್ನು ಹಂಚ್ಕೊಳ್ಳೋದಿರ್ತದೆ, ಅದನ್ನು ಹಂಚಿಕೊಂಡ್ರೆ ಮಾತ್ರ ಇಲ್ಲಿ ಪ್ರೀತಿ ವಿಶ್ವಾಸ ಉಳಿಯುತ್ತೆ. ಹಾಗಾಗಿ ನಮ್ಮ ಇದರಲ್ಲಿ ಯಶಸ್ಸಿನಲ್ಲಿ ಅವರು ಪಾತ್ರ ಹೆಚ್ಚಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ ರೀತಿ ಆದಂತಹ ರೀತಿಯಾಗಿ ನಾವು ಆಳುಗಳನ್ನು ನೋಡಿಕೊಂಡ್ರೆ ಆಳಿನ ಸಮಸ್ಯೆ ಯಾರಿಗೂ ಆಗಲ್ಲ. ನಾನು ಅರಸ, ಅವ್ರ ಆಳು ಅಂದರೆ ಆಗ ಯಾರೂ ಕೂಡ ಅರಸ ಆಗೋಕ್ಕೆ ಆಗಲ್ಲ. ಆಳಾಗಿ ದುಡಿದು ಅರಸ ಆಗಿ ಬದುಕು ಅಂತ ಹೇಳ್ತಾರೆ. ನಾವು ಆಳ ಜೊತೆಗೆ ಆಳಾಗಿ ಇರಬೇಕು, ಅರಸರ ಜೊತೆಗೆ ಅರಸರಾಗಿರ್ಬೇಕು. ಆಳ ಜೊತೆಗೆ ಅರಸ ಆಗಬಾರ್ದಂತೆ. ಅದು ಪದ್ಧತಿಯನ್ನು ನಾವು ಕಲ್ತ್ಕೊಂಡ್ವಿ ಅಂದರೆ ಯಾವತ್ತೂ ಕೂಡ ಜನಗಳು ನಮ್ಮಿಂದ ದೂರ ಆಗಕ್ಕೆ ಸಾಧ್ಯ ಇಲ್ಲ. ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೆಯದು ಎನ್ನುವಂತಹ ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆಗ್ಲೇ ಮಾತಾಡ್ತಾ ಒಂದು ಅಂಶವನ್ನ ಹೇಳಿದ್ರಿ, ಮಾಗಿ ಉಳುಮೆಯ ಮಹತ್ವದ ಬಗ್ಗೆ ತಾವು ಹೇಳ್ತಾ ಇದ್ರಿ. ಮಾಗಿ ಉಳುಮೆ ಪ್ರತಿಯೊಬ್ಬರಿಗೂ ಕೂಡ ಬೇಕು ಅನ್ನುವಂಥದ್ದನ್ನ, ಮಠದಲ್ಲಿ ಏನು ಜಮೀನು ಇದೆಯೋ ಅದರ ಮಾಗಿ ಉಳುಮೆಯನ್ನ ಈಗಲೂ ಕೂಡ ತಾವು ಮಾಡಿಸ್ತೀರಿ. ಈ ಮಾಗಿ ಉಳುಮೆಯಿಂದ ಕೃಷಿಕರಿಗೆ ಸಾಮಾನ್ಯವಾಗಿ ಏನು ಅನುಕೂಲ ಆಗುತ್ತೆ, ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ನೋಡಿ, ನಮ್ಮ ಭೂಮಿಯಲ್ಲಿ ನಾವು 9 ತಿಂಗಳು ನಾವು ಬೆಳೆಯನ್ನು ಬೆಳಿತೀವಿ. 2 ಬೆಳೆ ಬೆಳೆದ್ರೆ ಸಾಮಾನ್ಯವಾಗಿ 9 ತಿಂಗಳು ಬೆಳೆ ಬೆಳಿತೀವಿ. 3 ತಿಂಗಳು ಬಿಸಿಲು ಇರ್ತದಲ್ಲ, ನಾವೇನು ಬೆಳೆ ಮಾಡಿದ್ರು ಬೆಳೆಯೋಕ್ಕಾಗಲ್ಲ. ಆಗ ಏನು ಬೆಳೆಯೋಕ್ಕಾಗಲ್ಲ, ಮುಂದಿನ ಬೆಳೆಗೆ ಬೇಕಾದಂತಹ ಫಲವತ್ತತೆಯನ್ನು ಮಾಡ್ಕೋಬಹುದಲ್ಲ. ಹಾಗಾಗಿ ನಾವು ಈ ಡಿಸೆಂಬರ್ ಜನವರಿಯಲ್ಲಿ ಈ ಮಾಗಿ ವ್ಯವಸಾಯವನ್ನು ಮಾಡಿದರೆ, ಯಾಕೆ ಮಾಗಿ ಮಾಗಿ ಅಂತ ಹೇಳ್ತಾರೆ, ಮಾಘ ಮಾಸದಲ್ಲಿ ಉಳುವಂತಹ ಭೂಮಿ ಅಂತ ಅರ್ಥ. ಈ ಮಾಘ ಮಾಸದಲ್ಲಿ ಉಳುವಂತಹ ಭೂಮಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಉತ್ತಾಗ ಅಲ್ಲಿ ನಮ್ಮ ಬೆಳಗಿನ ಜಾವ ಇಬ್ಬನಿ ಬೀಳ್ತದೆ. ಮಂಜು ಅಂತೀರಿ ನೀವು, ಇಬ್ಬನಿ ಅಂತ ನಾವಂತೀವಿ. ಹಾ, ಇಬ್ಬನಿ ಮಂಜು ಎರಡು ಹೇಳ್ತಾರೆ. ಆ ಇಬ್ಬನಿಯಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಆ ಒಂದು ನೀರಿನ ಅಂಶ ಅದು ಮಣ್ಣಿನೊಳಗೆ ಸೇರಿ ಆ ಮಣ್ಣನ್ನು ಮುಗ್ಗು ಮಾಡುತ್ತೆ. ಬಿಸಿಲು ಕಾಯ್ದಾಗ ಅದೇನಾಗ್ತಾ ಬರ್ತದೆ ಅಂದ್ರೆ, ಈ ಇಬ್ಬನಿ ಅಂಶ ಜೊತೆಗೆ ಬಿಸಿಲು ಇವೆರಡೂ ಸೇರ್ಕೊಂಡು ಏನಾಗ್ತಾ ಬರ್ತದೆ, ಅಲ್ಲಿ ಜೀವಕೋಶಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆ ಜೀವಕೋಶಗಳ ಸಂಖ್ಯೆ ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಮುಖ್ಯವಾಗಿ ಹೆಚ್ಚು ಮಳೆ ಬಂತು ಅಂದ್ರೂ ಕೂಡ ಶೀತ ಆಗದಂಗೆ ನೋಡ್ಕೊಳ್ತೇವೆ, ಮಳೆ ಕಡಿಮೆ ಆದ್ರೂ ಕೂಡ ನೀರು ಕೊರತೆ ಆಗದಂಗೆ ನೋಡ್ಕೊಳ್ತೇವೆ. ಆ ಜೀವಕೋಶಗಳ ಶಕ್ತಿ ಹಂಗಿರುತ್ತೆ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಮಾಗಿ ಮಾಡಿದ್ರೆ ಅವನಿಗೆ ಏನು ಮನೆ ತುಂಬಾ ಕಾಳು ಅಂತ ಒಂದು ಗಾದೆ ಇದೆ. ಮಾಗಿ ಮಾಡಿದ ಹೊಲದಲ್ಲಿ ಮನೆ ತುಂಬಾ ಕಾಳು ಬರ್ತವೆ ಅಂತ ಹೇಳಿ. ಹಾಗಾಗಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಮಾಗಿ ವ್ಯವಸಾಯವನ್ನು ಮಾಡುವಾಗ ಅದನ್ನ ಸರಿಯಾದ ಕ್ರಮದಲ್ಲಿ ಅದನ್ನ ಅರ್ಥ ಮಾಡಿಕೊಂಡು ಸುಮಾರು ಹೆಚ್ಚು ಆಳನ್ನು ತೆಗೆಯೋದ ಅವಶ್ಯಕತೆ ಇಲ್ಲ.

ಒಂದು ವಿಭೂತಿಗೆ ಬರೀ ಒಂದು ಸೆಗಣಿಯಲ್ಲಿ ಆಗ್ತಕ್ಕಂಥ ಎರಡರಿಂದ ಮೂರು ವಿಭೂತಿಗೆ 50 ರೂಪಾಯಿ ಅವರಿಗೆ ಬೆಲೆ ಇದೆ ಶುದ್ಧವಾದ ವಿಭೂತಿಗೆ. ಹಾಂ ನೋಡಿ 60 ರೂಪಾಯಿ ಅಂತ ಸ್ವಾಮೀಜಿ ಯಾರು ಗಮನ ಕೊಡ್ತಾ ಇದ್ದಾರೆ, 60 ರೂಪಾಯಿ ಅವರಿಗೆ ಬೆಲೆ ಇದೆ. ಅಂತಹ ವಿಭೂತಿಯನ್ನು ಮಾಡೋದಕ್ಕಾದ್ರೂ ಅವಕಾಶ ಆಗುತ್ತೆ. ಆಮೇಲೆ ಧೂಪದ ಗಟ್ಟಿಗಳನ್ನ ಮಾಡ್ಕೋಬಹುದು, ಅದರಲ್ಲಿ ಹಸುವಿನ ಸೆಗಣಿಯಲ್ಲಿ ಬೇರೆ ಮಾಡಿ ಅದು ಧೂಪದ ಗಟ್ಟಿ ಮಾಡ್ಕೋಬಹುದು. ಏನೂ ಇಲ್ಲ, ಹಲ್ಲು ಪುಡಿ ಹಸುವಿನ ಬೆರಣೆಯ ಸುಟ್ಟು ಅದರ ಬರುವಂತಹ ಬೂದಿಯಿಂದ ಹಲ್ಲು ಪುಡಿಗಳನ್ನು ಮಾಡಿಕೊಂಡ್ರೆ ನಿಮ್ಮ ಹಲ್ಲು ಸದೃಢವಾಗಿರ್ತವೆ, ಹುಳುಕಾಗೋದಿಲ್ಲ, ಬಳಕೆ ಮಾಡ್ಕೋಬೋದಲ್ವಾ. ಹಾಗಾಗಿ ಆ ದೃಷ್ಟಿಯಿಂದ ಹಸುಗಳು ಮತ್ತು ಗಂಜಲ ಮತ್ತು ಸೆಗಣಿಯನ್ನೇ ನಾವು ಸದ್ಬಳಕೆಯನ್ನು ಮಾಡಿಕೊಂಡು ಎಲ್ಲ ರೀತಿಯಾದಂತಹ ರೀತಿಯಲ್ಲಿ ಯೋಚನೆ ಮಾಡಿದರೆ ನಿಜವಾಗ್ಲೂ ಕೂಡ ಈಗ ನಾವು ಕಡಿಮೆ ಹಸು ಇಟ್ಕೊಂಡ್ರೆ ಏನು ತೊಂದರೆ ಇಲ್ಲ, 1000 ಹಸು ಇದ್ದವರೇ ಮಾತ್ರ ಔಷಧೋಪಚಾರ ಅದನ್ನು ಮಾಡಬಹುದು ಅಂತ ಏನಲ್ಲ. ಕಡಿಮೆ ಹಸು ಇದ್ರೆ ನಾವು ಪರ್ಯಾಯ ಬಳಕೆ ಮಾಡ್ಕೊಳ್ಳೋಣ, ಜೀವಾಮೃತ ಮಾಡ್ಕೋಬೋದ, ಅದು ಸೆಗಣೆ ಮತ್ತು ಗಂಜಲ ಆಮೇಲೆ ಮಜ್ಜಿಗೆ ಇದು ಹಾಕಿದ್ರೆ ಜೀವಾಮೃತ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನ ಗಿಡಕ್ಕೆ ಹಾಕಿದ್ರೆ ಸುತ್ತ ಮಣ್ಣು ಫಲವತ್ತತೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇದರ ವಯಸ್ಸಾದಂತಹ ವೃದ್ಧಾಪ್ಯದ ಇರತಕ್ಕಂತಹ ಪ್ರಾಣಿಗಳನ್ನ ನಾವು ಬಳಕೆ ಮಾಡ್ಕೊಂಡು ಅದನ್ನ ಬಳಕೆ ಮಾಡ್ಬೋದಲ್ಲ. ಹಾಗಾಗಿ ನಾವು ಅವುಗಳ ಬಗ್ಗೆ ನಮಗೆ ಪ್ರೀತಿ ಇದೆ. ಯಾವುದೇ ಹಸುಗಳು ತೀರ್ಕೊಂಡ್ರು ಕೂಡ ನಮ್ಮ ಮಠದಲ್ಲಿ ನಾವು ಸಂಸ್ಕಾರವನ್ನು ಮಾಡಿ ಅದರ ಮೇಲೆ ಒಂದು ಗಿಡವನ್ನು ಇಡ್ತೀವಿ, ಯಾಕಂದ್ರೆ ಅದು ಮುಂದೆ ಗಿಡವಾಗಿ ಇರಲಿ ಅಂತ ಹೇಳಿ. ಹಾಗಾಗಿ ಭೂಮಿಯನ್ನು ಕೂಡ ಅನ್ನೋದು ಸತ್ವದ ಮೇಲೆ ಕೂಡ ಫಲವತ್ತತೆಯನ್ನು ಕಾಪಾಡುತ್ತೆ, ಇದ್ದಾಗ್ಲೂ ಕಾಪಾಡುತ್ತೆ. ಹಾಗಾಗಿ ಅದನ್ನ ಜಪನ ಮಾಡ್ರಿ ಅಂತ ಹೇಳೋದು ನಮ್ಮ ಕಳಕಳಿಯಾದ ಮನವಿಯಾಗಿರುತ್ತೆ. ಹಸು ಮತ್ತೆ ಎಮ್ಮೆಯಿಂದ ಸಿಗ್ತಕ್ಕಂತಹ ಹಾಲೇನಿದೆಯೋ ಅದು ಮಾತ್ರ ಶ್ರೇಷ್ಠವಾದದ್ದಲ್ಲ, ಗಂಜಲ ಮತ್ತೆ ಸಗಣಿಯೂ ಕೂಡ ಬಹಳ ಶ್ರೇಷ್ಠವಾದದ್ದು. ಅದರ ಒಂದು ಸದ್ಬಳಕೆಯನ್ನ ನಾವು ಮಾಡಿಕೊಂಡು ಹೋಗ್ಬೇಕು. ಹಾಲು ಕೊಡುತ್ತೆ ಅಂತ ಮಾತ್ರ ಸಾಕಾಣಿಕೆ ಮಾಡುವಂಥದ್ದಲ್ಲ, ಉಳುತ್ತೆ ಅಂತ ಹೇಳಿ ಮಾತ್ರ ಸಾಕಾಣಿಕೆ ಮಾಡುವಂಥದ್ದಲ್ಲ, ಅದರ ಸಗಣಿ ಗಂಜಲವೇ ನಮಗೆ ಅಮೃತವಾಗಿ ಪರಿಣಮಿಸುತ್ತೆ ಅನ್ನುವಂಥದ್ದು. ಆಗಲೇ ಮಾತಾಡ್ತಾ ಮತ್ತೊಂದು ಬಹಳ ಗಮನ ಸೆಳೀತಕ್ಕಂಥ ಒಂದು ವಿಷಯವನ್ನ ತಾವು ಹೇಳಿದ್ರಿ. ಏನು ಅಂತ ಹೇಳಿದ್ರೆ, ಯಾವಾಗ ರೈತ ಅನ್ನುವಂಥವನು ಕಣ ಮಾಡೋದನ್ನು ಬಿಟ್ಟನ ನಮ್ಮ ಆಹಾರ ಗುಣಮಟ್ಟವನ್ನ ಕಳ್ಕಳ್ತು ಅಂತ ಹೇಳಿ, ಹಸು ಎತ್ತಿನಿಂದ ತುಣಿಸಿ ಕಣದಲ್ಲಿ ತುಣಿಸಿದ್ರೆ ಅದರ ಗುಣಮಟ್ಟ ಹೆಚ್ಚಾಗ್ತಾ ಇತ್ತು ಅಂತ ಹೇಳಿ ತಾವು ಹೇಳಿದ್ರಿ. ಅದರ ಬಗ್ಗೆ ಇನ್ನೊಂದಷ್ಟು ವಿವರವಾಗಿ ತಿಳಿಸ್ಕೊಡಿ ಸ್ವಾಮೀಜಿ. ಇದನ್ನ ಹಿಂದೆ ನಾವೇನಂತ ಹೇಳ್ತೇವೆ ಅಂದ್ರೆ, ಕಣ ಮಾಡಿದಾಗ ಒಂದು ಮೇಟಿಯನ್ನ ನೆಟ್ಟು ಹಸುಗಳನ್ನ ಸುತ್ತರಿಸ್ತಾ ಇದ್ವಿ ನಾವು. ಒಂದು 8-10 ಹಸುಗಳನ್ನ ಇಟ್ಕೊಂಡು ಒಬ್ಬ ಅದನ್ನ ಸುತ್ತರಿಸ್ತಾ ಇರ್ತಿದ್ದ. ಆ ಸಂದರ್ಭದಲ್ಲಿ ಸೆಗಣೆ ಮಾತ್ರ ತೆಗಿತಿದ್ವಿ ನಾವು, ಗಂಜಲ ತೆಗಿಯಕ್ ಅವಕಾಶ ಇಲ್ಲ, ಒಪ್ಕೊಳ್ತಿರಲ್ವಾ. ನಾವು ಕಡಲೆಕಾಳನ್ನ ಹಸನು ಮಾಡೋದಾಗ್ಲಿ, ಹೆಸರುಕಾಳನ್ನ ಹಸನು ಮಾಡೋದಾಗ್ಲಿ, ಅಲಸಂದಿ ಕಾಳುಗಳನ್ನ ಹಸನು ಮಾಡೋದಾಗ್ಲಿ, ಭತ್ತ ರಾಗಿ ಹುಲ್ಲನ್ನು ತುಳಿಸೋದಾಗ್ಲಿ, ಎಲ್ಲ ಕೆಲಸ ಮಾಡುವಾಗ ನಾವು ಹಸುಗಳನ್ನ ಅಥವಾ ಎತ್ತುಗಳನ್ನ ಕಟ್ಟಿ ನಾವೇನ್ ಮಾಡ್ತಾ ಇದ್ವಿ, ಸುತ್ತ ಅದನ್ನ ತಿರುಗಿಸ್ತಾ ಇದ್ವಿ. ಅದಕ್ಕೆ ಮೇಟಿ ಇಂಬ್ರಾಟಿ ನಡೆದುದಲ್ಲದೆ ಅಂತ ಮೇಟಿ ಅಂತ ಪದವನ್ನು ಬಳಕೆ ಮಾಡ್ತಾರೆ ಅದಕ್ಕೆ. ಹಾಗಾಗಿ ಆ ಮೇಟಿಗೆ ಕಟ್ಟಿ ತಿರುಸುವಂತಹ ಸಂದರ್ಭದಲ್ಲಿ ಏನು ಹಸುಗಳು ಅವು ಗಂಜಲವನ್ನ ಹಾಕ್ತಿದ್ವಲ್ಲ, ಆ ಗಂಜಲಗಳು ಏನಾಗ್ತಿತ್ತು ಅಂದ್ರೆ ನಮ್ಮ ಕಾಳುಗಳೊಂದಿಗೆ ಮಿಶ್ರಣವಾಗ್ತಾ ಇತ್ತು. ಯಾವಾಗ ಗೋವಿನ ಮೂತ್ರಗಳು ಮಿಶ್ರಣವಾಗ್ತಾ ಇತ್ತೋ ಅವಾಗ ಕ್ರಿಮಿ ಕೀಟಗಳಿಂದ ನಮಗೆ ಬಾಧೆ ಆಗ್ತಿರ್ಲಿಲ್ಲ. ಅದೇನಾಗ್ತಿತ್ತು ಅಂತ ಹೇಳಿದ್ರೆ, ಆದ್ರೆ ಉಪ್ಪಿನಂಶ ಇದೆಯಲ್ಲ ಅದನ್ನ ಟಚ್ ಮಾಡಕ್ಕೆ ಬರ್ತಿರ್ಲಿಲ್ಲ ನಾವು ಯಾವ್ದನ್ನ ಕಾಳುಗಳನ್ನ. ಹಾಗಾಗಿ ವರ್ಷದವರೆಗೆ ಆ ಕಾಳುಗಳು ಕೆಡದೇನೆ ಒಂದು ಹುಳ ಮುಟ್ಟದಂಗೆ ಶಾಶ್ವತವಾಗಿ ಇರವು. ಆಮೇಲೆ ಸಾಧ್ವಾರಕ್ಕೆ ಅವರ ನಂಬಿಕೆಯಿಂದ ಸ್ವಲ್ಪ ಬೇವಿನ ಸೊಪ್ಪನ್ನ ಮಿಶ್ರಣ ಮಾಡ್ತಿದ್ರು. ಆಮೇಲೆ ತಿರೀಸಿದಂತಹ ಕಾಳುಗಳನ್ನ ಇಟ್ಕೊಳ್ತಕ್ಕಂತ ಪದ್ಧತಿ ಇತ್ತು. ಹಾಗಾಗಿ ರೈತರಿಗೆ ಸಣ್ಣ ಒಂದು ಸಲಹೆ ಕೊಡ್ತೀನಿ, ಯಾವ ಕಾರಣಕ್ಕೂ ಕೂಡ ರಸ್ತೆ ಒಳಗಡೆ ನೀವು ಒಕ್ಕಲು ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ, ಟೈರು ಎಲ್ಲೆಲ್ಲಿ ತಿರುಗಿ ಬಂದಿರ್ತಾವೋ, ಯಾವ ಪ್ರಾಣಿ ಮೇಲೆ ಹತ್ಕೊಂಡ್ ಬಂದಿರ್ತಾವೋ, ಯಾವ ಕಲ್ಮಶ ಅದಕ್ಕೆ ಅಂಟಿರ್ತದೋ, ಎಷ್ಟೋ ಸರಿ ರಸ್ತೆಗಳಲ್ಲಿ ಪ್ರಾಣಿಗಳು ಸತ್ತಂತಹ ಆ ಕೊಳಕಿನಲ್ಲಿಯೇ ವೀಲ್ಗಳು ಬಂದಿರ್ತವೆ. ಆ ಸಂದರ್ಭದಲ್ಲಿ ನಿಮ್ಮ ಕಾಳುಗಳ ಮೇಲೆ ಅದು ತಿರುಗಿದ್ರೆ ಏನಾಯ್ತು, ಆ ಕಾಳುಗಳೆಲ್ಲ ಅದರಿಂದ ಸಮ್ಮಿಲನ ಆಯಿತು, ನಾವು ತಿಂದ್ರೆ ಆ ರೋಗಾಣು ನಮಗೆ ಬರುತ್ತೆ ಅಲ್ವಾ. ಇದು ಒಂದೇದಾದ್ರೆ, ಎರಡನೇದೇನಪ್ಪ ಅಂತ ಹೇಳಿದ್ರೆ, ರಸ್ತೆಯಲ್ಲಿ ನೀವು ಕಾಳುಗಳನ್ನ ಒಣ ಹಾಕಿರ್ತೀರಿ, ಹುಲ್ಲನ್ನ ಹಾಕಿರ್ತೀರಿ ಒಕ್ಕಲು ಮಾಡೋದಕ್ಕೆ ಅಂತ, ಏನಾದ್ರು ಸಣ್ಣ ಸಣ್ಣ ವೆಹಿಕಲ್ಗಳು ಹೋಗುವಾಗ ಅದೇನಾದ್ರೂ ಅದಕ್ಕೆ ಸುತ್ತಕೊಂಡ್ರೆ ಬೆಂಕಿ ಹತ್ತುವಂತಹ ಅವಕಾಶ ಇದೆ. ಎಷ್ಟೋ ವಾಹನಗಳು ಬೆಂಕಿ ಆಗಿದ್ದಾವೆ, ಜಾರಿ ಬಿದ್ದು ಪ್ರಾಣ ಕಳ್ಕೊಂಡಂತಹ ಅವಕಾಶಗಳಿದೆ. ಯಾಕೆ ಎಲ್ಲ ಅನಾಹುತಿಗಳಿಗೆ ಅವಕಾಶ ನಾವು ಮಾಡ್ಬೇಕು? ಸರ್ಕಾರ ಇವತ್ತು ಕಣ ಮಾಡೋದಕ್ಕೂ ಸಹಾಯ ಮಾಡ್ತಾ ಇದೆ ರೈತರಿಗೆ. ಹಾಗಾಗಿ ಕಣಗಳನ್ನ ಮಾಡಿಕೊಂಡು, ಕಣಗಳಲ್ಲಿ ನೀವು ವ್ಯವಸಾಯವನ್ನ ಮಾಡಿಕೊಂಡು, ಆ ಕಣಗಳ ಮೂಲಕವಾಗಿ ರಾಶಿಯನ್ನ ಮಾಡಿಕೊಂಡು, ಅಲ್ಲಿ ನೀವು ಏನು ರಾಶಿ ಪೂಜೆಯನ್ನ ಮಾಡಿ ಬಡ ಬಗ್ಗರಿಗೆ ಎಲ್ಲರಿಗೂ ಅಲ್ಪ ಸ್ವಲ್ಪ ಕೊಟ್ಟು ಹಂಚಿ ತಿನ್ನೋದು. ಹಾಗಾಗಿ ಹಂಚಿ ತಿನ್ನುವಂತಹ ಒಂದು ಪದ್ಧತಿ ಕಾಲ ಇತ್ತು. ನೀವು ಎಲ್ಲ ರಸ್ತೆಗೆ ತಂದು ಹಾಕೊಂಡಿದ್ದೀರಿ, ನಿಮ್ಮ ಜೀವನವೂ ಕೂಡ ಏನಾಗಿದೆ ಅಂದ್ರೆ ಬೀದಿ ಪಾಲಾಗ್ತಾ ಇದೆ. ಹಾಗಾಗಿ ನೀವು ಕಾಳು ತಿನ್ನೋದು ಎಲ್ಲಿದಾಗಬೇಕು ಅಂದ್ರೆ ಕಣದ್ದೇ ಕಾಳು ತಿನ್ನುವಂತ ಅವಕಾಶ ಇರಲಿ. ಪ್ರತಿಯೊಬ್ಬ ರೈತರು ಕೂಡ ಯಾವುದೇ ಕಾರಣಕ್ಕೂ ಕೂಡ ರಸ್ತೆಯಲ್ಲಿ ಕಾಳು ಕಡ್ಡಿಯನ್ನು ಹಾಕಿ ಒಕ್ಕಲು ಮಾಡ್ತಾ ಇದ್ರೆ

ನಾವು ಸಮೃದ್ಧವಾದಂತಹ ಬೆಳೆ ಬೆಳೆಯುವಂತಹ ಯೋಜನೆಗಳನ್ನ ಹಾಕೊಳ್ಳಿ, ಆಮೇಲೆ ಸಾವಯವ ಕೃಷಿ ಪದ್ಧತಿಗೆ ಹೆಚ್ಚು ಅವಕಾಶವನ್ನು ಕಲ್ಪಿಸಿಕೊಳ್ಳಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾದಂತಹ ಆಹಾರ ಪದ್ಧತಿ ಯಾವುದಂದ್ರೆ ಆಲೂಗೆಡ್ಡೆ ಮತ್ತು ಇನ್ನೊಂದು ರಾಗಿ, ಇದಕ್ಕೆ ಹೆಚ್ಚು ನಮ್ಮಲ್ಲಿ ಇದು ವಿಶೇಷವಾಗಿ ಇದೆ. ಹಾಗಾಗಿ ಅದಕ್ಕೆ ಬೇಕಾದಂತಹ ಏನು ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಅದರ ಸಂರಕ್ಷಣೆ ಯಾವುದನ್ನ ಆ ಬೆಳೆಯನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಮತ್ತೆ ಭೂಮಿಯನ್ನ ಫಲವತ್ತತೆ ಇಟ್ಕೊಳ್ಳೋದು ಹೇಗೆ, ಇದ್ರ ಬಗ್ಗೆ ಕೃಷಿ ಅಧಿಕಾರಿಗಳಿಂದ ಆಗಾಗ ಭೂಮಿಯನ್ನ ಪರೀಕ್ಷೆಯನ್ನ ಮಾಡಿಸಿ ಅದಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನ ಕೊಡುವುದರ ಮೂಲಕವಾಗಿ ನಿಮ್ಮ ಭೂಮಿಯನ್ನ ಫಲವತ್ತತೆಯನ್ನಾಗಿ ಇಟ್ಟುಕೊಳ್ಳುವಂತಹ ಸಹಕಾರವನ್ನ ಮಾಡಿ. ನೀವು ಆಗಾಗ ಪೇಟೆಗೆ ಬಂದು ಸುಮ್ಮನೆ ಹೋಗಬೇಡಿ, ಅಧಿಕಾರಿಗಳ ಹತ್ರ ಒಡನಾಟ ಇಟ್ಕೊಳ್ಳಿ. ಬೇಕಾದಷ್ಟು ಇವತ್ತು ಸ್ಪ್ರಿಂಕ್ಲರ್ ಸೆಟ್ಗಳು ಇರ್ಬೋದು, ಸಣ್ಣ ಏನು ಯಂತ್ರೋಪಕರಣಗಳು ಇರಬಹುದು, ಇಂಥವೆಲ್ಲ ಸಹಾಯವನ್ನು ಕೃಷಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಅದೆಲ್ಲ ಸಹಕಾರವನ್ನು ಪಡ್ಕೊಂಡು ಹೆಚ್ಚು ಹೆಚ್ಚು ಕೃಷಿಗೆ ಒತ್ತು ಕೊಟ್ಟು ಇಡೀ ನಮ್ಮ ಹಾಸನ ಜಿಲ್ಲೆ ಇದು ವಿಶೇಷವಾದಂತಹ ಏನು ಬೆಳೆಯ ನಾಡಾಗಲಿ. ಹೇಮಾವತಿನೂ ಇರೋದ್ರಿಂದ ಭತ್ತದ ಕಣಜ, ರಾಗಿ ಕಣಜ, ಆಲೂಗಡ್ಡೆ ಕಣಜ ಮತ್ತೆ ಕಬ್ಬನ್ನು ಬೆಳೀತಾ ಇದ್ದಾರೆ, ಕಬ್ಬಿನ ಕಣಜ, ಎಲ್ಲದಕ್ಕೂ ವಿಶೇಷವಾದಂತಹ ಶಕ್ತಿಯನ್ನು ತುಂಬುವಂತಹ ಕೆಲಸವನ್ನ ನೀವು ರೈತರು ಮಾಡಿ ಎನ್ನುವಂತಹ ಮಾತನ್ನ ನಮ್ಮ ಹಾಸನ ಜಿಲ್ಲಾ ರೈತರು ಅಂದ್ರೆ ಹೇಗಿರ್ಬೇಕು ಅಂತ ಹೇಳಿದ್ರೆ ದೆಹಲಿಯಲ್ಲೂ ಕೂಡ ಗರ್ಜನೆ ಹಾಕೊಂಡಿರ್ಬೇಕು. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಅನುಭವಗಳು ಇನ್ನೂ ಹೆಚ್ಚು ಬೇಕು ಅಂತ ಹೇಳಿದ್ರೆ, ನಿಮ್ಮ ಮಾರ್ಗದರ್ಶನ ಬೇಕು ಅಂತ ಹೇಳಿದ್ರೆ, ನಿಮ್ಮನ್ನ ಸಂಪರ್ಕವನ್ನ ಮಾಡತಕ್ಕಂಥದ್ದು ಹೇಗೆ? ನಂದು ದೂರವಾಣಿ ಸಂಪರ್ಕ ಇದೆ, ಆ ಎರಡು ನಂಬರ್ ಅನ್ನ ಇಲ್ಲಿ ತಿಳಿಸಿದ್ದೇನೆ. 9741061646, ಇನ್ನೊಂದು 9448631162. ಈ ಎರಡು ನಂಬರಲ್ಲಿ ಸಂಪರ್ಕವನ್ನ ನೀವು ಮಾಡಬಹುದು. ಆಮೇಲೆ ಕೃಷಿಗೆ ಸಂಬಂಧಪಟ್ಟಂತಹ ಯಾವುದೇ ಅನುಭವಗಳಿದ್ರೆ ಅದನ್ನು ನಾವು ಹಂಚಕ್ಕೂ ಇಷ್ಟಪಡ್ತೀವಿ ಮತ್ತು ಪಡೆಯಕ್ಕೂ ಇಷ್ಟಪಡ್ತೀವಿ. ಎರಡು ಕಡೆಯಿಂದ ನಮ್ಮ ಅವಕಾಶ ಇರೋದ್ರಿಂದ ಹೆಚ್ಚು ಹೆಚ್ಚು ಈ ಜನರಿಗೆ ಅನುಕೂಲವಾಗುವ ಉದ್ದೇಶದಿಂದ ನಾವು ಅನುಭವವನ್ನು ಕೊಡೋಣ, ಅನುಭವವನ್ನು ಹಂಚಿಕೊಳ್ಳೋಣ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ. 9741061646, 9448 6312. ಧನ್ಯವಾದಗಳು ಸ್ವಾಮೀಜಿ. ಇದುವರೆಗೆ ಬಹಳ ಸುದೀರ್ಘವಾಗಿ ತಾವು ತಮ್ಮ ಕೃಷಿ ಬದುಕಿನ ಅನುಭವಗಳನ್ನ, ತಮ್ಮ ಕಾಯಕವನ್ನ, ಕೃಷಿಯ ಮೇಲಿನ ಪ್ರೀತಿಯನ್ನ ನಮ್ಮ ಕೇಳುಗರೊಂದಿಗೆ ತಾವು ಬಹಳ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು, ಹಾಗೂ ಹಾಸನ ಆಕಾಶವಾಣಿ ಕೇಂದ್ರಕ್ಕೆ ಕೂಡ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶರಣ ಶರಣಾರ್ಥಿ. ಇದುವರೆಗೆ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಕಲಗೂಡಿನ ದೊಡ್ಡ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳೊಂದಿಗಿನ ಮಾತುಕತೆಯ ಅಂತಿಮ ಭಾಗವನ್ನ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಪುರಂದರದಾಸರ ಕೀರ್ತನೆಯನ್ನು ಶಂಕರ್ ಶಾನ್ಭಾಗ್ ಅವರ ಧ್ವನಿಯಲ್ಲಿ. ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಕಾಯ ಮಣ್ಣಿಂದ. ಸಕಲ ದೇಶಗಳು ಎಲ್ಲ ಮಣ್ಣಿಂದ, ಸಕಲ ವಸ್ತುಗಳು ಎಲ್ಲ ಮಣ್ಣಿಂದ, ಸಕಲ ದೇಶಗಳು ಎಲ್ಲ ಮಣ್ಣಿಂದ, ಸಕಲ ವಸ್ತುಗಳು ಎಲ್ಲ. ಮಣ್ಣ ಬಿಟ್ಟವರಿಗೆ ಆಧಾರವಿಲ್ಲ, ಮಣ್ಣ ಬಿಟ್ಟವರಿಗೆ ಆಧಾರವಿಲ್ಲ. ಅಣ್ಣಗಳಿರೆಲ್ಲರೂ ಕೇಳಿರಯ್ಯ, ಅಣ್ಣಗಳಿರೆಲ್ಲರೂ ಕೇಳಿರಯ್ಯ. ಮಣ್ಣಿಂದ ಕಾಯ ಮಣ್ಣಿಂದ, ಮಣ್ಣಿಂದ ಕಾಯ ಮಣ್ಣಿಂದ. ಮೂಲಕ ಊಟ ಬೀಯೋದು ಮಣ್ಣು, ಬಣ್ಣ ಬಂಗಾರ ಬೊಕ್ಕಸವೆಲ್ಲ ಮಣ್ಣು. ಅನ್ನ ಉದಕ ಊಟ ಬೀಯೋದು ಮಣ್ಣು, ಬಣ್ಣ ಬಂಗಾರ ಬೊಕ್ಕಸವೆಲ್ಲ ಮಣ್ಣು, ಉನ್ನತವಾದ ಪರ್ವತವೆಲ್ಲ ಮಣ್ಣು, ಉನ್ನತವಾದ ಪರ್ವತವೆಲ್ಲ ಮಣ್ಣು, ಕಣ್ಣು ಮೂರುಳ್ಳನ ಕೈಲಾಸ ಮಣ್ಣು.